ಸೊ ನಮ್ಮ ರೈತರು ಇಮಿಡಾಕ್ಲೋಪ್ರಿಡ್ ಅಂದ್ರೆ ಇದು ಗೌಚ್ ಅಂತ ಮಾರ್ಕೆಟ್ ಅಲ್ಲಿ ಸಿಕ್ಕುತ್ತೆ, 1 ಕೆಜಿ ಬೆಂಡೆ ಬೀಜಕ್ಕೆ 10 ಮಿಲಿ ಈ ಇಮಿಡಾಕ್ಲೋಪ್ರಿಡ್ ಗೌಚ್ ಅಂತಕ್ಕಂಥದ್ದನ್ನ ಬೀಜೋಪಚಾರ ಮಾಡಿ ಒಂದು 10-15 ನಿಮಿಷ ಮುಂಚೆ ಸರ್ ಬಿಚ್ಚೋದಕ್ಕಿಂತ ಮುಂಚಿತವಾಗಿ ಒಂದು 15-20 ನಿಮಿಷ ಮುಂಚಿತವಾಗಿ ಬೀಜೋಪಚಾರ ಮಾಡಿ ಇನ್ನೂ ಹಸಿ ಇರ್ತಕ್ಕಂಥ ಬೀಜಕ್ಕೆ ಇನ್ನು ಒಣಗಿಲ್ಲ ಹಸಿ ಇದೆ ಅಂತಂದ್ರೆ ಅದಕ್ಕೆ ಒಂದು 5 ಗ್ರಾಮ್ ಟ್ರೈಕೋಡರ್ಮ. ಸೊ ಮೊದಲಿಗೆ ಇಮಿಡಾಕ್ಲೋಪ್ರಿಡ್ ಮಾಡಬೇಕು, ತದನಂತರ 5 ಗ್ರಾಮ್ ಟ್ರೈಕೋಡರ್ಮ ಮಾಡಿದ್ರೆ ನಮಗೆ ಇಮಿಡಾಕ್ಲೋಪ್ರಿಡ್ ಇಂದ ರಸ ಇರತಕ್ಕಂಥ ಕೀಟಗಳು ಕಡಿಮೆ ಆಗುತ್ತೆ. ಏನಿಲ್ಲ ಅಂದ್ರೆ 1 ತಿಂಗಳ ತನಕ ಯಾವುದೇ ರಾಸಾಯನಿಕ ಕೀಟನಾಶಕ ಹೊಡೆಯೋದು ಅವಶ್ಯಕತೆ ಇರಲ್ಲ. ಸೊ ಜೊತೆಗೆ ಈ ಟ್ರೈಕೋಡರ್ಮ ಮಾಡಿದ್ರು ಸಹ ಎಲೆ ಚುಕ್ಕೆ ರೋಗ ಆಯಿತು, ಮೊದಲಿಗೆ ಸಸಿ ಸಾಯುವ ರೋಗ ಆಯಿತು, ಇವುಗಳು ಸಹಿತ ಕಡಿಮೆ ಆಗುತ್ತೆ. ಅಂದ್ರೆ ಅರ್ಥ ನಾವು 1 ಬೀಜೋಪಚಾರ ಮಾಡಿ ಕಡಿಮೆ ಖರ್ಚಿನಲ್ಲಿ ಮಾಡೋದ್ರಿಂದ ಕನಿಷ್ಠ ಅಂದ್ರೆ 2 ಸ್ಪ್ರೇ ಖರ್ಚಾದ್ರೂ ಉಳಿಸ್ಬೋದಲ್ಲ ಸರ್. ಇದು ರೈತರು ಮಾಡ್ಕೋಬೇಕು. ಇನ್ನು ಇನ್ನೂ ಸುಲಭವಾದಂತಂದ್ರೆ ಬೆಂಡೆ ಬೀಜ ಬಿತ್ತರಿ, ಬೀಜೋಪಚಾರ ಮಾಡಿ ಬಿತ್ತರಿ, ಹೊಲದ ಸುತ್ತ ಸಜ್ಜೆ ಹಾಕಿದ್ರು 4 ಸಲ. ಸಜ್ಜೆ ಹಾಕೋದ್ರಿಂದ ಏನಾಗುತ್ತಂದ್ರೆ ನಾನು ಥ್ರಿಪ್ಸ್ ನುಸಿ ಬರುತ್ತೆ ಅಂತ ಹೇಳಿದೆ, ಬಿಳಿದ್ವಾಮಿನೂ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಹರಸೆಯನ್ನು ಬರ್ತಕ್ಕ. ಇದು ಸಜ್ಜೆ ಬೆಂಡೆಕ್ಕಿಂತ ಬೇಗನೆ ಬೆಳೆದು ಎತ್ತರವಾಗಿ ಬೆಳೆಯೋದ್ರಿಂದ ಈ ಒಂದು ಥ್ರಿಪ್ಸ್ ನುಸಿಯನ್ನು ತಡೆಗಟ್ಟತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಸರ್. ಅಂದರೆ ಒಂಥರ ಬಾರ್ಡರ್ ಕ್ರಾಪಿಂಗ್ ಅಥವಾ ಬ್ಯಾರಿಯರ್ ಕ್ರಾಪಿಂಗ್ ಹೊಲದ ಸುತ್ತ ಹಾಕಬೇಕು, ಬೇರೆ ಕಡೆಯಿಂದ ಬರ್ತಕ್ಕಂಥಕ್ಕೆ ತಡೆ ನೀಡುತ್ತೆ, ಕೀಟಗಳನ್ನು ತಡೆಗಟ್ಟದಂಗೆ ಮಹಾಗುತ್ತೆ. ಇದು ನಮ್ಮ ಮನೆಯಲ್ಲಿರ್ತಕ್ಕಂಥ ಸಜ್ಜೆ ಹುಡು ಯೂಸ್ ಮಾಡಿಕೊಂಡ್ರೂ ತಪ್ಪೇನಿಲ್ಲ ಸರ್. ಸಜ್ಜೆಯಿಂದ ಜ್ವಾಳ ಅಂದರೆ ಬರ್ತಕ್ಕಂಥ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ, ಜೊತೆಗೆ ದನಗಳಿಗೆ ಒಂದಿಷ್ಟು ಸದಯಾತ್ರ ಆಗುತ್ತಲ್ಲ ಸರ್, ಮೇವಾಗುತ್ತೆ, ಒಂದಿಷ್ಟು ಕಾಳು ಕಡೆ ಆಗ್ತವೆ ರೈತರಿಗೆ. ಈ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಅಷ್ಟೇ ನಾವು ಪರಿಣಾಮಕಾರಿಯಾಗಿರ್ತಕ್ಕಂಥ ಹತೋಟಿಗಳನ್ನೇ ಹುಡುಕಬೇಕು ವಿನಃ ನಾನು ಯಥಾ ರೀತಿಯಾಗಿ ಮತ್ತೆ ಸ್ಪ್ರೇ ಮಾಡಿ ನೇರವಾಗಿ ಕೀಟನಾಶಕಗಳಿಗೆ ಹೋಗ್ಬಾರ್ದು, ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬರ್ತಕ್ಕಂಥ ಇಳುವರಿ ಕಮ್ಮಿ, ನಮಗೆ ಸಿಗ್ತಕ್ಕಂಥ ರೇಟ್ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಮಾರ್ಕೆಟ್ನಲ್ಲಿ, ಎರಡೂ ಅನಿಶ್ಚಿತ ಆದಾಗ ಇನ್ನು ರಿಸ್ಕ್ ತಗೊಳ್ಳೋದು ಬೇಡ. ಇಲ್ಲೇನಂದ್ರೆ ತಿಳಿದು ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನುಭವ. ಈಗ ಬೆಂಡೆ ಬೆಳೆ 1 ತಿಂಗಳು 2 ತಿಂಗಳು ಬೆಳೆ ಇದ್ದಾಗ ಹೂ ಪ್ರಾರಂಭ ಆಗುತ್ತೆ, ಆ ಟೈಮ್ದಲ್ಲಿ ಸ್ವಲ್ಪ ಜಾಸ್ತಿ ಕೀಟಗಳ ಬಾಧೆ ಗಮನಿಸ್ತಾ ಇರ್ತೀವಿ, ರಸ ಇರತಕ್ಕಂಥ ಕೀಟಗಳು, ಹೌದು, ಅವಾಗ ಏನಾದರೂ ಸಿಂಪರಣೆ ಮಾಡಬೇಕು? ರಸ ಇರತಕ್ಕಂಥ ಕೀಟಗಳಿಗೆ ಸರ್ ಸರಳವಾಗಿ ನಾವು ಬೇವಿನ ಕಷಾಯ ರೈತರು ತಾವಾಗಿ ಜಾಸ್ತಿ ಇಟ್ಕೊಂಡು ನಾವು ಇದನ್ನ ಕಲ್ಚರ್ ಮಾಡಬಹುದು. ಅಂದ್ರೆ ಈಗ ಮುರೆಲ್ ಮೀನು ಹೊಂದ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ, ಮತ್ತೆ ಈಗ ಅದಕ್ಕೆ ಇಂತಿಷ್ಟು ಸೂಕ್ತವಾಗಿರ್ಬೇಕನ್ನೋದಿಲ್ಲ, ವಾತಾವರಣಕ್ಕೆ ಹೊಂದ್ಕೊಂಡು ಬದುಕುತ್ತೆ, ವಾತಾವರಣಕ್ಕೆ ಹೊಂದ್ಕೊಂಡು ಬದುಕುತ್ತದೆ, ಮತ್ತು ಬಹಳ ರಫ್ ಅಂಡ್ ಟಫ್ ಮೀನ್ ಅಂತಾನೆ ನಾವು ಇದನ್ನ ಹೇಳ್ತೀವಿ. ಈಗ ಈ ಮುರೆಲ್ ಮೀನು ಈ ಸೇವನೆಯಿಂದ ಯಾವ ತರ ಪ್ರಯೋಜನ ಆಗುತ್ತೆ, ಏನು ಅದ್ರ ಉಳಿದ ಮೀನುಗಳ ಸೇವನೆಗೆ ಮತ್ತೆ ಈ ಮೀನಿನ ಸೇವನೆಗೆ ಯಾವ ತರ ವ್ಯತ್ಯಾಸ ಇದೆ ಅದು ಕೂಡ ಹೇಳಿ. ಸಾಮಾನ್ಯವಾಗಿ ನಾವು ಮೀನು ಸೇವನೆಯಿಂದ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರೋಟೀನ್ ಅಂಶ ಪ್ರಮುಖವಾಗಿ ಯಥೇಚ್ಛವಾಗಿ ಇರ್ತದೆ, ಮತ್ತು ಫ್ಯಾಟ್ ಅಂಶ ಕೂಡ ಅತಿ ಕಮ್ಮಿ, ಯಾವ್ದಾದ್ರು ಒಂದು ಮಾಂಸದಲ್ಲಿ ಫ್ಯಾಟ್ ಅಂಶ ಕಮ್ಮಿ ಇದೆ ಅಂತಂದ್ರೆ ಅದು ಮೀನಿನಲ್ಲಿ. ಅಂದ್ರೆ ಸ್ಟಮಕ್ ಫ್ರೆಂಡ್ಲಿ ಫುಡ್, ಸ್ಟಮಕ್ ಫ್ರೆಂಡ್ಲಿ ಫುಡ್, ನಿಮ್ಗೆ ಹೆಲ್ತ್ ಫ್ರೆಂಡ್ಲಿ ಫುಡ್, ಹಾಗೂ ಮೆಂಟಲಿ ಕೀಪ್ ಯು ಆಕ್ಟಿವ್ ಅಂತ ಹೇಳ್ತೀವಿ. ಮೀನಿನ ತಿನ್ನೋದ್ರಿಂದ ಅನುಭವಗಳು ಕೀಟನಾಶಕ ಕೆಮಿಕಲ್ ಕೀಟನಾಶಕ ಹೊಡೆದಷ್ಟು ಪರಿಣಾಮಕಾರಿ ಆಗ್ಲಿಕ್ಕಿಲ್ಲ, ಬಟ್ ಆಗುತ್ತೆ ಸ್ಲೋ ಅಂಡ್ ಸ್ಟಡಿ ಅಂತ ಏನ್ ಹೇಳ್ತೀವಲ್ಲ, ನಿಧಾನವಾಗಿ ಕೆಲಸ ಮಾಡಿದ್ರು ಉಳಕ್ಕೆ ರೋಗ ಬಂದು ಸಾಯಿಸ್ತಕ್ಕಂತ ಒಂದು ಈ ಕೆಲಸವನ್ನು ಮಾಡುತ್ತೀವಿ ಪುಡಿ. ಸೊ ಹಿಂಗಾಗಿ ಇದನ್ನು ಸಹಿತ ಉಪಯೋಗ ಮಾಡಬಹುದು. ಇನ್ನು ಕಾಯಿಕೊರಕ ಬರುತ್ತೆ, ಕಾಯಿಕೊರಕ ಬಂದಾಗ ಸೊ ನಾರ್ಮಲಿ ಯಥೇಚ್ಛವಾಗಿ ಕೆಮಿಕಲ್ಗೆ ಹೋಗ್ತೀವಿ, ಅದರಲ್ಲೂ ವಿಷಕಾರಿ ಕೆಮಿಕಲ್ ಅನ್ನ ದಯವಿಟ್ಟು ಆಯ್ಕೆ ಮಾಡೋದು ಬೇಡ. ರೆಡ್ ಲೇಬಲ್ ಇದ್ದಂತ ಕೆಮಿಕಲ್, ರೆಡ್ ಲೇಬಲ್, ಯೆಲ್ಲೋ ಲೇಬಲ್, ಹಳದಿ ಬಣ್ಣ ಇರತಕ್ಕಂಥದ್ದು ಲೇಬಲ್, ಅವುಗಳನ್ನ ಬಿಟ್ಟುಬಿಟ್ಟು ಈ ಒಂದು ನೀಲಿ ಬಣ್ಣ ಅಥವಾ ಹಸಿರು ಬಣ್ಣ ಚಿಹ್ನೆ ಇರತಕ್ಕಂಥದ್ದು, ಹಸಿರು ಬಣ್ಣ ಅಂದ ತಕ್ಷಣ ನಮ್ಗೆ ಈಗ ಕೊರಾಜಿನ್ ಅಂತ ಸಿಗ್ತದೆ, ಕ್ಲೋರಂಟಿನ್ ಪ್ರೋಲ್ ಅಂತ ಸಿಗ್ತದೆ, ಸ್ಪೈನಸ್ ಆಡ್ ಅಂತ ಸಿಗುತ್ತೆ. ಇವಾಗದೆ ಹೇಳಿ ಮಾಡಿಸಂಗೆ ಸರ್, ತರಕಾರಿಗಳಿಗೆ ಒಳ್ಳೆ ಕೆಮಿಕಲ್, ಅದರಲ್ಲೂ ಕಾಯಿ ಕೊರಿತಕ್ಕಂಥ ಕೀಟಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ, ಕಡಿಮೆ ರೂಪದಲ್ಲಿ ಆಗ್ತವೆ, ಜೊತೆಗೆ ವಿಷದ ಅಂಶ ನಮಗೆ ಒಂದು 4-5 ದಿವಸ ಸ್ಪ್ರೇ ಮಾಡಿ 4-5 ದಿವಸದಲ್ಲೇ ನಾವು ಹರಿಲಿಕ್ಕೆ ಅಡ್ಡಿ ಇಲ್ಲ, ಅದನ್ನ ಹರಿದ್ಬಿಟ್ಟು ಸ್ವಲ್ಪ ತೊಳೆದು ಉಪಯೋಗ ಮಾಡಲಿಕ್ಕೆ ಸುರಕ್ಷಿತವಾದಂತ ಕೀಟನಾಶಕಗಳನ್ನ. ಸೊ ಆ ರೀತಿಯಾಗಿ ರೈತರು ನನ್ ಬಿಟ್ಕೊಂಡು ಮಾಡಿದ್ರೆ ತುಂಬಾ ಒಳಿತಾಗುತ್ತೆ. ಇನ್ನು ಯಾರಾದ್ರೂ ನಾನು ಸಾವಯವದತ್ತನೇ ಮಾಡ್ತೀನಿ ಅನ್ನೋ ರೈತರಿಗೆ ನಾವು ಮೆಟ್ರೇಜಿಯಂ ಹೇಳ್ತೀವಿ, ಬಿವೇರಿಯಾ ಹೇಳ್ತೀವಿ, ಈವನ್ ಬ್ಯಾಸಲಸ್ ಥುರಿಂಜೆನ್ಸಿಸ್ ಅಂತ ಕೆಲವೊಂದು ಪ್ರಾಡಕ್ಟ್ಸ್ ಬರ್ತಾರೆ ಸರ್, ಬಿಟಿ ಪ್ರಾಡಕ್ಟ್ಸ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಡೆಲ್ಫಿನ್ ಡೈಪಲ್ ಅಂತ ಸಿಗ್ತಾವೆ, ಅವನು ಮಾಡ್ತಾರೆ ಜೈವಿಕ ಕೀಟನಾಶಕ. ಹೌದು ಹೌದು, ಆ ತರ ಮಾಡಿದ್ರೆ ಸಹಿತ ಇಳುವರಿ ಕಡಿಮೆ ಬಂದರೂ ರೇಟ್ ಚೆನ್ನಾಗಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಈಗ ಅವೇರ್ನೆಸ್ ಜಾಸ್ತಿ ಆಗೋದ್ರಿಂದ ಆರ್ಗ್ಯಾನಿಕ ಅಂದ್ರೆ ಸಾವಯವ ತರಕಾರಿಗಳನ್ನು ಸಹಿತ ಬೆಳೆಯೋದು ಜಾಸ್ತಿ ಇದೆ ಸರ್. ರೈತರು ಆದಷ್ಟು ನೀವು ಅಂದಂಗೆ ಜೈವಿಕ ಜೈವಿಕವಾಗಿ ಹತೋಟಿ ಮಾಡಲಿಕ್ಕೆ ಮುಂದುವರಬೇಕು, ವಿಶೇಷವಾಗಿ ತರಕಾರಿಗಳು. ಈಗ ಮತ್ತೊಂದು ಬೆಳೆ ಪ್ರಮುಖವಾದದ್ದು ಉಳ್ಳಾಗಡ್ಡೆಯನ್ನು ನೋಡ್ತೀವಿ. ಉಳ್ಳಾಗಡ್ಡಿಗೆಲ್ಲ ಅಲ್ಲಲ್ಲಿ ನೋಡ್ತಿರ್ತೀವಿ, ಬಹಳಷ್ಟು ಒಂಥರ ನೆತ್ತಿ ಸುಡೋದಿರ್ಬೋದು ಅಥವಾ ಒಂಥರ ಅದು ಏನೋ ಬೂದಿ ಬಂದರಗತೆ ಆಗಿರುತ್ತೆ, ಬಹಳಷ್ಟು ಆ ಥರ ಆಗ್ತಿರುತ್ತೆ. ಏನು ಬೇಸಿಗೆಯಲ್ಲಿ ಪ್ರಮುಖವಾದಂಥ ಉಳ್ಳಾಗಡ್ಡಿ ಕೀಟ ಸರ್? ಉಳ್ಳಾಗಡ್ಡಿಗೆ ಬೇಸಿಗೆಯಲ್ಲಿ ಅಧಿಕವಾಗಿ ಬರ್ತಕ್ಕಂಥ ಕೀಟ ಅಂತಂದ್ರೆ ತ್ರಿಪ್ಸನ್ ಋಷಿ. ಅಲ್ಲಲ್ಲಲ್ಲಿ ಸ್ವಲ್ಪ ಎಲೆ ತಿಂತಕ್ಕಂಥ ಸ್ಪಡಾಪ್ಟರ್ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ರಬ್ಬರ್ ಹುಳ ಅಂತ ಹೇಳ್ತೀವಿ. ಹೆಚ್ಚಾನ ಹೆಚ್ಚು ತ್ರಿಪ್ಸನ್ ಋಷಿಯಿಂದ ಏನಾಗುತ್ತೆ, ಎಲೆಯನ್ನ ಕೆದ್ರಕೊಂಡು ತಿನ್ನೋದ್ರಿಂದ ರಸ ಹೀರೋದ್ರಿಂದ ಮಚ್ಚೆ ಆಗುತ್ತೆ. ಯಾವಾಗ ಮಚ್ಚೆ ಆದ ತಕ್ಷಣ ಮ್ಯಾಲಿಂದ ಒಣಕೆದ್ ಬರುತ್ತೆ, ಅದಕ್ಕೆ ಮಜ್ಜಿಗೆ ರೋಗ ಅಂತ. ಇದು ರೋಗಕ್ಕೆ ತುತ್ತಾಗಿರ್ತಕ್ಕಂಥ, ಕೀಟಕ್ಕೆ ತುತ್ತಾಗಿರ್ತಕ್ಕಂತ ಒಂದು ಗಿಡ ಸಸಿ, ಅದು ರೋಗ ಬರುತ್ತೆ ಸರ್. ಏನೋ ಒಂದು ಪರ್ಪಲ್ ಬ್ಲಾಚ್ ಅಂತ ಕರಿತೀವಿ, ಆ ರೋಗನೂ ಜಾಸ್ತಿ ಆಗುತ್ತೆ ಸರ್, ಅದರಿಂದ ಕಂಪ್ಲೀಟ್ ಒಣಗಿದಂಗೆ ಆಗಿಬಿಡುತ್ತೆ. ಸೊ ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ತುಂಬಾ ಸರಳ ಸರ್. ನಾವು ಸಂಶೋಧನೆ ಮಾಡಿ 3-4 ವರ್ಷ ಬಹಳ ಸರಳ ರೂಪದಲ್ಲಿ ನಾನೊಂದು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯನ್ನು ತಗೊಂಬಂದಿದ್ದೆ. ಸೊ ಆಲ್ಮೋಸ್ಟ್ 40-50% ನಾವು ಖರ್ಚನ್ನು ಸಹಿತ ಕಡಿಮೆ ಮಾಡ್ಬೋದು. ಹೆಂಗಪ್ಪ ಅಂದ್ರೆ, ಫಸ್ಟ್ ಬೀಜೋಪಚಾರ, ಹಿಮಡಾಕ್ಲೋಪ್ರಿಡ್ ಗೌಚು ಅಂತಕ್ಕಂಥದ್ದನ್ನ 10 ml 1 kg ಉಳ್ಳಾಗಡ್ಡೆಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಅದಾದ ನಂತರ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕ ಸಹಿತ ನಾವು ಮಾಡೋದ್ರಿಂದ ರೋಗಗಳು ಕಡಿಮೆ. ನಂತರ ಹೊಲದ ಸುತ್ತ ಮತ್ತೆ ಸಜ್ಜೆಯನ್ನ 4 ಸಜ್ಜೆ ಅಥವಾ ಜೋಳ ಕಂಪಲ್ಸರಿ ಹಾಕ್ಬೇಕು. ಇದನ್ನ ಹಾಕಿದ ನಂತರ ಇನ್ನು ಯಾವಾಗ ನಾವು ನಾಟಿ ಮಾಡ್ತೀವಿ ಅಥವಾ ಬಿತ್ತೀವಿ ಅಂತ ಇಟ್ಕೊಳ್ಳಿ. ಸೊ ಬಿತ್ತರಿ ಅಥವಾ ನಾಟಿ ಮಾಡ್ರಿ, ಬೀಜೋಪಚಾರ ಅಂತ ಕಂಪಲ್ಸರಿ. ಇನ್ನು ನಾಟಿ ಮಾಡಿದಾಗ ನಾಟಿ ಮಾಡೋ ದಿವಸ ಹೊಲದ ಸುತ್ತ ನೀವು ಸಜ್ಜೆ ಅಂತ ಹಾಕ್ರಿ. ಇನ್ನು ನಾಟಿ ಮಾಡೋ ದಿವಸನೇ ಅಲ್ಲಲ್ಲಲ್ಲಿ ಸ್ವಲ್ಪ ಔಡ್ಲದ ಬೀಜಗಳನ್ನ ಹಾಕ್ಬಿಡಿ ಹೊಲದಲ್ಲಿ. ಔಡ್ಲದ ಬೀಜ ಹಾಕೋದ್ರಿಂದ ಔಡ್ಲ ಎತ್ತರವಾಗಿ ಬೆಳೆಯೋದ್ರಿಂದ ಮುಂಬರ್ತಕ್ಕಂಥ ನಮಗೆ ಏನು ರಬ್ಬರ್ ಹುಳ ಅಂತ ಹೇಳಿದ್ನಲ್ಲ, ಆ ರಬ್ಬರ್ ಹುಳ ತತ್ತಿ ಇಡಬೇಕಂತಂದ್ರೆ ಅಗಲನ ಎಲೆ ಇರತಕ್ಕಂಥ ಆಶ್ರಯ ಬೆಳೆಗಳ ಮೇಲೆ ಪ್ರಿಫರ್ ಮಾಡುತ್ತೆ, ಆಕರ್ಷಣೆಗೊಳ್ಳುತ್ತೆ. ಅಂಥ ರಬ್ಬರ್ ಹುಳನ್ನ ಆಕರ್ಷಣೆಗೊಂಡಾಗ ಎವಡ್ಲದ ಮೇಲೆ ಆಗ ಗೊತ್ತಾಗ್ಬಿಡುತ್ತೆ ಸರ್, ಯಾವಾಗ ಅವು ಸಣ್ಣ ಸಣ್ಣ ಮರಿ ಹೊಡೆದು ತತ್ತಿಯಿಂದ ಬಂದು ಜಾಳಗಿ ಮಾಡ್ತಾವೆ. ಅಂಥ ಎಲೆಯನ್ನು ಕಿತ್ತುಬಿಟ್ಟು ನಾಶ ಮಾಡೋದು ಬಹಳ ಸರಳ ಸರ್. ಯಾಕಂದ್ರೆ ನಮ್ಮ ರೈತರು ಅದನ್ನೆಲ್ಲ ಮಾಡಲ್ಲ. ಯಾವಾಗ ಹುಳ ರಬ್ಬರ್ ಹುಳ ಗುಂಪು ಗುಂಪಾಗಿ ಎಲೆನ ತಿಂದು ಎಲ್ಲ ಇದು ಮಾಡಿದಾಗ ಅವಾಗ ನಮ್ಮ ಕೀಟನಾಶಕ ಆಯ್ತು, ಗುಳಿಗೆ ರೂಪ ಹಾಕಿ ಖರ್ಚು ಜಾಸ್ತಿ ಮಾಡ್ತಾರೆ. ಇದು ಸರಳ ಸರ್. ಇನ್ನೂ ಕೆಲವು ರೈತರಿಗೆ ನಾ ಹೇಳೋದು, ನೀವು ಉಳ್ಳಾಗಡ್ಡೆ ಬೆಳೆದೆ ಕಂಪಲ್ಸರಿ ನಿಮ್ದು ಪ್ರದೇಶದಲ್ಲಿ ಅಂದ್ರೆ 3 ಸಾಲು ಉಳ್ಳಾಗಡ್ಡೆ ಹಾಕ್ರೆ, 1 ಸಾಲು ಗಜ್ಜರಿ ಹಾಕ್ರಿ, ಅಂತರ್ ಬೆಳೆ. ಯಾಕಂದ್ರೆ ಗಜ್ಜರಿಗೂ ರೇಟ್ ಇರ್ತದ, ಜೊತೆಗೆ ಗಜ್ಜರಿಗೆ ಕಂಪೇರ್ ಮಾಡಿದ್ರೆ ಉಳ್ಳಾಗಡ್ಡೆ ಮೇಲೆ ಬರ್ತಕ್ಕಂಥ ತೃಪ್ಸಿ ಗಜ್ಜರಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತದೆ. ಸೊ ಒಂಥರ ಆಕರ್ಷಕ ಬೆಳೆ. ಆವಾಗ ನಾವು ಗಜ್ಜರಿಗೆ ಅಷ್ಟೇ ಸ್ವಲ್ಪ ಸಿಂಪಡಣೆ ಮಾಡಿಕೊಂಡು ಉಳ್ಳಾಗಡ್ಡೆಗೆ ಕಡಿಮೆ ಪ್ರಮಾಣದಲ್ಲಿ ನಾವು ಕೀಟಬಾಧೆಯನ್ನು ತಪ್ಪಿಸ್ಬೋದು. ಇದನ್ನು ಸಹಿತ ಸರ್, ಅಂದ್ರೆ ನಮಗೆ ಎರಡೂ ಇನ್ಕಮ್ ಬಂದಂಗ. ಹೌದು, ಎರಡೂ ಇನ್ಕಮ್ ಬಂದಂಗ ಆಗ್ತದೆ, ಜೊತೆಗೆ ಅಲ್ಲೆಲ್ಲೆಲ್ಲ ಔಡ್ಲ ಹಾಕೋದ್ರಿಂದ. ಈ ರೀತಿಯಾಗಿ ಇನ್ನು ಸಿಂಪಡಣೆಗೆ ಬಂದಾಗ ನಾವೊಂದಿಷ್ಟು ಲಿಸ್ಟ್ ಮಾಡಿದ್ದೀವಿ ಸರ್. ತುಂಬಾ ಚಲೋ ಕೆಮಿಕಲ್ಸ್ ಮಾರ್ಕೆಟ್ ಅಲ್ಲಿ ಯಾವುದೋ ರೈತರು ಹೊಡಿತಾರೆ, ಅದ್ರ ಬದಲಿಗೆ ಈಗ ಡೈನೋಡೆಫಿರಾನ್ ಅಂತ ಕರಿತೀವಿ ಸರ್, 0.3 ml ಅಗ್ದಿ ಹೇಳಿ ಮಾಡಿಸಂಗೆ. ಫಿಪ್ರನಿಲ್ ಅಂತೇಳಿ ಒಂದು ಕೆಮಿಕಲ್, 1 ml 1 ಲೀಟರ್ ನೀರಿಗೆ, ಅಥವಾ ಸ್ಪ್ಯಾನಸೈಡ್ ಅಂತೇಳಿ ಇದ್ದಾಗ ಅಂದ್ರೆ ಕ್ರಿಪ್ಸನ್ ಋಷಿಗೆ ಮತ್ತೆ ಈ ಒಂದು ರಬ್ಬರ್ ಒಳಗೆ ಎರಡಕ್ಕೂ ಬರುತ್ತೆ. ಆ ತರ ಕೀಟನಾಶಕವನ್ನು ಸ್ವಲ್ಪ ನೋಡಿದ್ರೆ ಇನ್ನು ಒಂದು ಟಾಲ್ಫೆನ್ ಪ್ಯಾರಾಡ್ ಅಂತ ಒಂದು ಬರುತ್ತೆ ಸರ್, ಅದನ್ನು ಸಹಿತ 1 ml ಪ್ರತಿ ಲೀಟರ್ ನೀರು. ಅಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ತಿಳ್ಕೊಂಡು ಸ್ವಲ್ಪ ತಿಳ್ಕೊಬೇಕು ರೈತರು, ಕೀಟನಾಶಕವನ್ನು ಖರೀದಿ ಮಾಡುವಾಗ ಅದು ಒಂದು ಕೀಟ ಬದಲಾಗಿ ಎರಡು ಕೀಟವನ್ನು ನಾಶ ಮಾಡ್ತದೆ, ಸಿಂಪರಣೆ ಸಿಂಪರಣೆ ಒಂದು ಸಿಂಪರಣೆ ಖರ್ಚು ಉಳಿತಲ್ಲ. ಆ ತರವಾಗಿ ಮಾಡಿದ್ರೆ ರೈತರಿಗೆ ಉಳಿತದೆ, ಮಾಡ್ತಕ್ಕಂಥ ಕೀಟನಾಶಕದ ಖರ್ಚನ್ನ ಸ್ವಲ್ಪ ಕಡಿವಾಣ ಇದ್ರೆ ಒಳ್ಳೇದು ಅಂತ ನಾನು. ಇಲ್ಲೇನು ಉಳ್ಳಾಗಡ್ಡೆಯಲ್ಲಿ ಏನಾದರೂ ಜೈವಿಕ ಕೀಟನಾಶಕ ಬಳಸ್ಬೋದು? ಜೈವಿಕ ಕೀಟನಾಶಕ ಸಹಿತ ನಾನು ಲಿಕನಿಸಿಲಿಯಂ ಅಂತ ಹೇಳಿದ್ನಲ್ಲ, ಅದನ್ನು ಸಹಿತ ತ್ರಿಪ್ಸನ್ ಋಷಿಗೆ ಬಳಸ್ಬೋದು. ನಂತರ ನಾವು ಇದಕ್ಕೂ ಮೆಟ್ರೈಜಿಯಂ ಅಥವಾ ಬಿವೇರಿಯನ್ನ ಸಹಿತ ಈ ನಿಶಾಚಾರಿ ಅಥವಾ ರಬ್ಬರ್ ಹುಳಕ್ಕೂ ಸಹಿತ ಬಳಸ್ಬೋದು ಸರ್. ಸರ್, ಯಾವುದೇ ಒಂದು ಬೆಳೆಯಲ್ಲಿ ಕೀಟಗಳ ಬಾಧೆಗೆ ನಾವು ಜೈವಿಕ ಶಿಲೀನಾಸ್ತ್ರಕವನ್ನ ಇನ್ಮುಂದಾದ್ರೂ ಅಟ್ಲೀಸ್ಟ್ ನೆನ್ಪಿಟ್ಕೊಂಡು ರೈತರು ಉಪಾಯ ಮಾಡೋದು ಸೂಕ್ತ. ಇನ್ನು ಮತ್ತೊಂದು ಪ್ರಮುಖವಾದದ್ದು ಟೊಮ್ಯಾಟೊ ಬೆಳೆ. ಈ ಭಾಗದಲ್ಲಿ ಟೊಮ್ಯಾಟೊ ಬೇಸಿಗೆಯಲ್ಲಿ ಪ್ರಮುಖವಾದಂತಹ ಕೀಟ ಯಾವುದು, ಟೊಮ್ಯಾಟೊ ಬಾಧೆ ಮಾಡುವಂಥದ್ದು? ಸರ್, ಟೊಮ್ಯಾಟೊದಲ್ಲಿ ಮತ್ತಾಗೆ ತ್ರಿಪ್ಸ್ ಅಂತ ಬರುತ್ತೆ, ಅಲ್ಲಲ್ಲಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ತ್ರಿಪ್ಸ್ ನುಸಿಂದ್ರೆ ಎಲೆ ಮುಟ್ರ ಆಗಿಬಿಡುತ್ತೆ, ಎಲೆ ಮುಟ್ರ ಆಗ್ತದೆ. ಆಮೇಲೆ ಸರ್ಪಕ್ಷಾಯ ಹುಳು ಅಂತ ಬರುತ್ತೆ ಸರ್, ಏನೋ ನಾಗರ ಪಂಚಮಿಯಾಗ ಹಿಂಗೆ ಹಾಲು ಎಲೆ ಮೇಲೆ ಇದು ಬರ್ತಾವಲ್ಲ, ಹಾವು ಬಂದಂಗೆ ಬರುತ್ತೆ. ಆಮೇಲೆ ಇಲ್ಲಿ ಟೊಮ್ಯಾಟೊಗೆ ಲೀಫ್ ಮೈನರ್ ಏನಾದ್ರು, ಲೀಫ್ ಮೈನರ್ ಸರ್, ಅದೇ ಸರ್ಪಕ್ಷಾಯ ಹುಳು ಅಂತ ಕರೀತಾರೆ ಸರ್ ಅದನ್ನ, ಅದನ್ನು ಬರ್ತದೆ. ಇನ್ನೊಂದು ಸರ್ಪಕ್ಷಾಯ ಹುಳು ತರನೇ ತೂಟ ಅಂತ ಕರಿತೀವಿ ಸರ್, ಅಂದ್ರೆ ರಂಧ್ರ ಸಣ್ಣ ಪಿನ್ವರ್ಮ್ ಅಂತ ಕರಿತೀವಿ, ಅದನ್ನು ಬರುತ್ತೆ ಸರ್. ಇನ್ನು ಯಾರಾದರೂ ಪಾಲಿ ಹೌಸ್ ಅಲ್ಲಿ ನೆಟ್ ಹೌಸ್ ಅಲ್ಲಿ ಬರೆದ್ರೆ ಸ್ವಲ್ಪ ವೈಟ್ ಫ್ಲೈ ಬರ್ತಕ್ಕಂಥ ಬಿಳಿ ನೊಣ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದರಿಂದ ರೋಗ ಅಂದರೆ ಈ ನಮ್ಮ ನಂಜಾಣು ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಬೇಸಿಗೆಯಲ್ಲಿ ಕಡಿಮೆ, ಬಟ್ ಯಾರಾದರೂ ಶೇಡ್ ನೆಟ್ಟಲ್ಲಿ ಬೆಳೆದ್ರೂ ಚಾನ್ಸಸ್ ಇರುತ್ತೆ. ಇವಕ್ಕೆಲ್ಲ ಸಮಗ್ರವಾಗಿ ನಾನು ಹತೋಟಿ ಮಾಡಬೇಕು ಅಂತಂದರೆ, ಸೊ ಸಸಿಗಳನ್ನು ಹಚ್ಚೋದಕ್ಕಿಂತ ಮುಂಚಿತವಾಗಿ ಬೇರುಗಳನ್ನು ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಔಷಧಿಯಲ್ಲಿ, ಸೊ ಕೀಟನಾಶಕ ದ್ರಾವಣದಲ್ಲಿ ಬೇರುಗಳನ್ನು ಮಾತ್ರ ಹದ್ದಬೇಕು. ಅಂದರೆ ಒಂದು 5 ml ಇಮಿಡಾಕ್ಲೋಪ್ರಿಡ್ ಔಷಧಿ 10 liter ನೀರು ಬಕೆಟ್ನಾಗ ಹಾಕಿ ಬೇರುಗಳನ್ನು ಮೊದಲು ಸ್ವಲ್ಪ ನೀರಿನಲ್ಲಿ ತೊಳೆದು, ಯಾಕಂದರೆ ಕೆಸರು ಗಿಸರು ಅಂತಹ ಬೇರುಗಳನ್ನು ಅಂತಹ ಸಸಿಗಳನ್ನು ಬೇರುಗಳನ್ನು ಮಾತ್ರ 20 ನಿಮಿಷ ಹತ್ತಿ ಅಂಥವನ್ನು ಹಚ್ಚಿದರೆ ಬೇರಿನ ಮೂಲಕ ವಿಷ ತಗೊಳ್ಳೋದ್ರಿಂದ ಅದು ಮುಂದೆ ಚಿಗುರು ಬರುತ್ತಾನೆ, ಹೊಸ ಚಿಗುರು ಬರುತ್ತಾನೆ. ಇದು ವ್ಯಾಕ್ಸಿನ್ ತರ ಕೆಲಸ ಮಾಡುತ್ತೆ, ಕೀಟಗಳು ರಸ ಬರೋದಿಲ್ಲ. ಆಮೇಲೆ ಮಣ್ಣಲ್ಲಿ ಏನಾದ್ರು ಕೀಟಗಳಿದ್ರು ಹತೋಟಿ ಆಗುತ್ತೆ. ಯಾವಾಗ ನಾವು ಈ ತರ ಸಸಿಗಳನ್ನ ಬೇರುಣಿಸಿ ನಾವು ನಾಟಿ ಮಾಡ್ತಿರೋದ ಅವತ್ತಿನ ದಿವಸನೇ ಹಳದಿ ಬಣ್ಣ ಚೆಂಡುವಿನ ಸಸಿಗಳನ್ನ, ಹಳದಿ ಚೆಂಡುವು ಹೂ ಬಿಡ್ತಕ್ಕಂಥ ಚೆಂಡುವಿನ ಸಸಿಗಳನ್ನ ಮುಂಚೆ ನಾವು ಸಸಿ ಮಾಡ್ಕೊಂಡು ಅವುಗಳನ್ನು ಹಚ್ಚೋದ್ರಿಂದ ಎಷ್ಟಂದ್ರೆ 10 ಸಾಲು ಟೊಮ್ಯಾಟೊ ಆದ್ರೆ 1 ಸಾಲ ಆಗ್ಲಿ, ಅಥವಾ ಕೆಲವರು 25 ಸಾಲು ಟೊಮ್ಯಾಟೊ ಆದ್ರೆ 1 ಸಾಲು ಚೆಂಡು ಹಾಕ್ತಾರೆ ಸರ್. ಹಾಕೋದ್ರಿಂದ ಚೆಂಡು ಹಾಕೋದ್ರಿಂದ 3 ಲಾಭ ಇದೆ. ಒಂದು, ತ್ರಿಪ್ಸುನಶಿಯ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಒಂದು, ಮುಂದೆ ಕಾಯಿ ಕೊರಕ ಬರುತ್ತೆ ಸರ್, ಕಾಯಿ ಕೊರಕ ಹೆಚ್ಚಾನೆಚ್ಚು ಹಳದಿ ಚೆಂಡುವಿನ ಮೇಲೆ ತತ್ತಿಗಳನ್ನು ಇಡುತ್ತೆ, ಅದನ್ನು ಆಕರ್ಷಣೆ ಮಾಡಬಹುದು. ನಂತರ ನೆಮೆಟೋಡ್ಸ್ ಸಹಿತ ಹತೋಟಿ ಆಗ್ತಕ್ಕಂಥ ಜಂತು ಹುಳುಗಳಂತ ಇರುತ್ತೆ, ಅವುಗಳನ್ನು ಸಹಿತ ಹತೋಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಸೊ ಈ ರೀತಿಯಾಗಿ ಸಮಗ್ರ ನಿರ್ವಹಣೆ ಬಗ್ಗೆ ಗಮನ ಹರಿಸಬೇಕು. ಇನ್ನು ಮತ್ತೊಂದು ತರಕಾರಿ ಬದನೆ. ಬದನೆ ಅಲ್ಲಲ್ಲಿ ನೋಡ್ತಾ ಇರ್ತೀವಿ, ಏನು ವಿಶೇಷವಾಗಿ ಬದನೆಗೆ ಬೇಸಿಗೆಯಲ್ಲಿ ಯಾವ ಕೀಟ ಜಾಸ್ತಿ ಬಾಧೆ ಮಾಡುತ್ತೆ ಸರ್? ಬದನೆಗೆ ಯಾವಾಗ್ಲೂ ಅದರಲ್ಲೂ ಕಾಯಿ ಕೊರಕ ಅಂತೂ ಕಾಮನ್ ಸಾಮಾನ್ಯ, ಪ್ರತಿ ವರ್ಷನೂ ಇದ್ದೇ ಇರುತ್ತೆ. ವರ್ಷದ ಎಲ್ಲಾ ತಿಂಗಳಲ್ಲಿ ಕಾಯಿ ಕೊರಕ ಇರ್ತದೆ ಬದನೆಗೆ. ಬದನೆ ಕಾಯಿ ಕೊರಕ ಅಂತ ರೈತರು ಹೇಳೋದು ಮುಖ್ಯವಾದಂತ ಕೀಟ ಅಂದ್ರೆ ಕಾಯಿ ಕೊರಕ. ಕಾಯಿ ಕೊರಕನೆ, ಅದ್ರ ಜೊತೆಗೆ ಅಲ್ಲಲ್ಲಿ ಏನು ಹಸಿರು ಜಿಗಿ ಹುಳ ಬರುತ್ತೆ. ಹಸಿರು ಜಿಗಿಳು ಜಾಸ್ತಿ ಇತ್ತು ಅಂತಂದ್ರೆ ಒಂದು ಮೈಕೋಪ್ಲಾಸ್ಮಾ, ಒಂದು ಸಣ್ಣ ಎಲೆ ಮುಟ್ರ ಆಗ್ಬಿಟ್ಟು ಅದು ಹೂವು ಕಾಯಿನ ಬಿಡಲಾರ್ದಂಗೆ ಒಂದು ರೋಗ ಬರುತ್ತೆ. ಬಟ್ ಕಡಿಮೆ ಸರ್ ನಮ್ಮ ಭಾಗದಲ್ಲಿ. ಸೊ ಆದ್ರೂ ಈ ಕಾಯಿ ಕೊರಕ ಪೆಣಂಬೂತ ಇದ್ದಂಗೆ ಸರ್ ಬಂದೇ ಬರುತ್ತೆ. ಅದನ್ನು ಹತೋಟಿ ಮಾಡ್ಬೇಕಂದ್ರೆ ನಾವು ವಿಶೇಷವಾಗಿ ನಾವು ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬೇಕು. ಒಂದು, ಈಗ ತಾನೆ ನಾನು ಹೇಳಿದ್ರೆ ಟೊಮ್ಯಾಟೊದಲ್ಲಿ ಸಸಿಗಳನ್ನು ಆ ಥರ ಅದನ್ನು ಮಾಡಬೇಕು. ನಂತರ ನೀಮ್ ಕೇಕ್ ಅಂದರೆ ಈ ನಮ್ಮ ಬೇವಿನ ಹಿಂಡಿಯ ಅಥವಾ ಬೇವಿನ ಬೀಜದ ಪುಡಿಯನ್ನು, ಹಿಂಡಿ ಅಂತಂದರೆ ಆಲ್ರೆಡಿ ಎಣ್ಣೆ ತೆಗೆದುಬಿಟ್ಟಿರ್ತಾರೆ ಸರ್, ಅದನ್ನು ಮತ್ತೆ ರೊಕ್ಕ ಖರ್ಚು ಮಾಡ್ಬೇಕಾಗ. ನಮ್ಮ ರೈತರು ಬೇವಿನ ಬೀಜಗಳನ್ನ ಕಲೆಕ್ಟ್ ಮಾಡಿ ಒಣಗಿಸ್ಬಿಟ್ಟು ಕುಟ್ಟಿ ಹಾಕಿದರೆ ಅದರಲ್ಲಿ ಎಣ್ಣೆ ಪದಾರ್ಥ ಜಾಸ್ತಿ ಇರುತ್ತೆ, ಅದು ಚೆನ್ನಾಗಿ ಗೊಬ್ಬರನೂ ಆಗ್ತದೆ, ಕೀಟನಾಶಕನ ಬಾಧೆ ಕಡಿಮೆ ಮಾಡುತ್ತೆ. ಇದನ್ನು ಸಸಿ ಮಡಿಯೆಲ್ಲ ಹಾಕಬೇಕು, ನಾಟಿ ಮಾಡಿದ್ಮೇಲೂ ಹಾಕ್ಬೇಕು. ಎಷ್ಟು ಹಾಕ್ಬೇಕು ಅಂದರೆ 1 ಕ್ವಿಂಟಲ್ 1 ಎಕರೆ ಎಕರೆ 1 ಕ್ವಿಂಟಲ್ ಬೇವಿನ ಬೀಜ ಪುಡಿ ಅಥವಾ ಕೇಕ್ ಟೈಪ್ ಮಾಡಿ ಹಾಕೋಬೇಕು. ಕೇಕ್ ಟೈಪ್ ಮಾಡಿ ನಾವು ಗೊಬ್ಬರ ಹೆಂಗೆ ಬಡ್ಡೆಗೆ ಹಾಕ್ತವಲ್ಲ ಹಂಗೆ ಹಾಕ್ಬಿಡ್ಬೇಕು. ಇದರಿಂದ ಸಹಿತ ನಮಗೆ ಅಟ್ಲೀಸ್ಟ್ 1 ಸ್ಪ್ರೇ ಖರ್ಚು ಉಳಿತದೆ. ನಂತರ ನಾವು ಇನ್ನೇನು ಹೂ ಬಂತಾ ಇದೆ ಅಂತಂದರೆ ಟ್ರೈಕೋಗ್ರಾಮ ಪರತಂತ್ರ ಜೀವಿಯನ್ನು ಬಿಡ್ತಾರೆ ಸರ್. ಈ ಬೆಳಗಾಮು ಹತ್ತಣಿ ರಾಯಭಾಗದಲ್ಲಿ ಯಥೇಚ್ಛವಾಗಿ ಕೀಟನಾಶಕ ಹೊಡೆದು ಕಡಿಮೆ ರೈತರು ಎಲ್ಲ ಈ ಟ್ರೈಕೋಗ್ರಾಮ ಪರತಂತ್ರಗಳನ್ನು ಬಿಡ್ತಾರೆ. ಒಂದು ಸಾರಿಗೆ 1 ಲಕ್ಷ ಕಾರ್ಡ್ ಅಂದರೆ 5 ಕಾರ್ಡ್ ಬಿಡ್ಬೇಕು ಸರ್. ಅದು ಭಾಳ ಸೌವಿರಿ, 9 ರೂಪಾಯಿ ಒಂದು ಕಾರ್ಡ್ ಆಗ್ತದೆ, 5 ಕಾರ್ಡ್ ಅಂದರೆ 45 ರೂಪಾಯಿ ಸಬ್ಸಿಡಿಯಲ್ಲಿ ಸಿಗುತ್ತೆ. ಇದನ್ನು ಸಹಿತ ಬಿಟ್ಟರೆ ಒಂದು 2-3 ಸಾರಿ ಬಿಡ್ಬೋದು ಸರ್. ಯಾವಾಗ 45-50 ದಿವಸದ ಒಂದು ಸಾರಿ, ಮತ್ತೊಂದು 10 ದಿವಸ ಅಂತರದಲ್ಲಿ ಬಿಟ್ಟರೆ ಅಟ್ಲೀಸ್ಟ್ ಮತ್ತೊಂದು 1 ಅಥವಾ 2 ಸ್ಪ್ರೇ ಖರ್ಚು ನಮಗೆ ಉಳಿತದೆ. ನಿಸರ್ಗದತ್ತ ಆಗುತ್ತೆ, ಕೀಟನಾಶಕದ ಕಡಿಮೆ ಇರೋದ್ರಿಂದ ನಾವು ಸಾವಯವ ಪದಾರ್ಥವನ್ನು ತಿನ್ನಕ್ಕಾಗುತ್ತೆ. ಜೊತೆಗೆ ಈ BT ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು. ಇನ್ನು ನಾನು ವಿನೂತನವಾಗಿ ಸಂಶೋಧನೆ ಮಾಡಲಾಗಿ ಈ ಒಂದು ಕಾಯಕರು ಕೀಟಕ್ಕೆ ಈ ನಮ್ಮ ಮೇಟಿಂಗ್ ಡಿಸ್ಟ್ರಪ್ಷನ್ ಟೆಕ್ನಾಲಜಿ ಅಂತಂದರೆ ಈ ಗಂಡು ಮತ್ತು ಹೆಣ್ಣುಗಳನ್ನು ವಿಚಲಿತಗೊಳ್ತಕ್ಕಂಥದ್ದು, ಸಂಯೋಗ ಮಾಡಲಾರ್ದಕ್ಕಂಥ ಒಂದು ಅಂಟು ಪದಾರ್ಥವನ್ನು ತಂದಿದ್ದೀವಿ ಸರ್. ಆ ಅಂಟು ಪದಾರ್ಥವನ್ನು ಕ್ರಮಿಟ್ ಅಂತ ಕರಿತೀವಿ ನಾವು. ಮುಂಚೆ ಸ್ಪ್ಲಾಟ್ ಅಂತಿದ್ದೀವಿ, ಈಗ ಹೆಸರು ಬದಲಾವಣೆಯಾಗಿ ಕ್ರಮಿಟ್ ಅಂತ ಕರಿತೀವಿ. ಇದನ್ನು 1 ಟ್ಯೂಬನ್ನು ಯಾವಾಗ ನಾಟಿ ಮಾಡಿದಾಗ 10 ದಿವಸಕ್ಕೆ 1 ಟ್ಯೂಬನ್ನು 300 ಗಿಡಕ್ಕೆ ಹಚ್ಚಿಬಿಟ್ರೆ, ಮೇಲೆ ಹೊಲ ತುಂಬ ಹಚ್ಚೋದ ಅವಶ್ಯಕತೆ ಇಲ್ಲ, 300 ಗಿಡಕ್ಕೆ ಅಲ್ಲೆಲ್ಲ ಹಚ್ಚಿಬಿಟ್ರೆ ಇದರಿಂದ ಬರ್ತಕ್ಕಂಥ ವಾಸನೆ ಹೆಣ್ಣು ಪತಂಗ ಬಿಡ್ತಕ್ಕಂಥ ಒಂದು ವಾಸನೆ ಸರಿ, ಅದಕ್ಕೆ ಗಂಡು ಪತಂಗ ಅಟ್ರಾಕ್ಟ್ ಆಗಿ ಗಂಡು ಹೆಣ್ಣು ಸೇರಲಾರ್ದಂಗೆ ಮಾಡ್ತಾವೆ. ಇದರಿಂದ 90-95% ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ. ಇನ್ನು ಒಂದು ಸಾರಿ ನೀವು 10ನೇ ದಿವಸಕ್ಕೆ ಹಚ್ಚಿದರೆ 30 ದಿವಸ ಕೆಲಸ ಮಾಡುತ್ತೆ. ಅಂದರೆ ನೆಕ್ಸ್ಟ್ ಅಪ್ಲಿಕೇಶನ್, ಸೆಕೆಂಡ್ ಅಪ್ಲಿಕೇಶನ್ ಅಲ್ಲ, 40 ದಿವಸಕ್ಕೆ ಹಚ್ಚಬೇಕು.

ಇದುವರೆಗೆ ಜಾನಪದ ಗೀತೆಯನ್ನ ಕೇಳಿದ್ರೆ. ಕೇಳಿ, ನಾಳೆ ಸಂಜೆ 6:51 ಪ್ರಸಾರವಾಗುವ ಕಾರ್ಯಕ್ರಮಗಳು. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೊದಲಿಗೆ ಆಕಳುಗಳಲ್ಲಿ ವಿವಿಧ ತಳಿಯ ಸ್ಥಳೀಯ ತಳಿಗಳು ಮತ್ತು ಅವುಗಳ ತಳಿ ಉನ್ನತೀಕರಣದ ಮಹತ್ವ ಕುರಿತು ಡಾಕ್ಟರ್ ಶಶಿಧರ್ ಸೊಪ್ಪೆಮಠ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು, ನಂತರ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:22. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹುಲಿಹೈದರ್ ಗ್ರಾಮದ ದುರ್ಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು. ಬಂದರೆ ತಾಯಿ ಒಟ್ಟ ಬಂಜರ ಬಂದರೆ ಒಟ್ಟ ಬಂಜ. ಸಂಯೋದನೆ ರಾಮನ ತಂಗ್ಯೋದು ಅದರ ಮ್ಯಾಣೆ ದೋಸ್ತರ ನೀಡೆನೆ ರಾಮನ ತಂಗ್ಯೋದು ಅದರ ಮ್ಯಾಣೆ ದೋಸ್ತರ ನೀಡೆನೆ ರಾಮನ ತಂಗ್ಯೋದು ಅದರ ಮ್ಯಾಣೆ ದೋಸ್ತರ ನೀಡೆನೆ ರಾಮನ ತಂಗ್ಯೋದು ಅದರ ಮ್ಯಾಣೆ ದೋಸ್ತರ ನೀಡೆನೆ ರಂಗಪ್ಪ ಗೋಗಾಲ ಮರಿಯೇ ಚಲದಿಂದ ಪಾವಾಡ ಗೆದಿಯೇ ಗೋಗಾಲ ಮರಿಯೇ ಚಲದಿಂದ ಪಾವಾಡ ಗೆದಿಯೇ ಗೋಗಾಲ ಮರಿಯೇ ಚಲದಿಂದ ಪಾವಾಡ ಗೆದಿಯೇ ಗೋಗಾಲ ಮರಿಯೇ ಚಲದಿಂದ ಪಾವಾಡ ಗೆದಿಯೇ ಕಂಡೇವ ಇಡದಾಳೆ ಕೊಂಡ ಕಲಂತ ರಂಗಪ್ಪ ರಾಜದಿಂದ ಮಾತನೇಳಿದ ಗೋಗಾಲ ಮರಿಯೇ ಚಲದಿಂದ ಪಾವಾಡ ಗೆದಿಯೇ ಗೋಗಾಲ ಮರಿಯೇ ಚಲದಿಂದ ಪಾವಾಡ ಗೆದಿಯೇ ರಂಗಪ್ಪ ರಾಜದಿಂದ ಮಾತನೇಳಿದ ಗೋಗಾಲ ಗೋಗಾಲ ಮರಿಯೇ ಚಲದಿಂದ ಪಾವಾಡ ಗೆದಿಯೇ ರೇಸಿ ಮಿಸೊತ್ತಾಳ ಪಾಶ ಕಮಂತಾಳ ಸಂದ ನೆಲಗೆ ಒಯ್ದಾಳ ರಂಗಪ್ಪ ರಾಜೇ ರಜದಿಂದ ಮಾತನೇಳಿದ ಗೋಗಾಲ ಮರಿಯೇ ಚಲದಿಂದ ಪಾವಾಡ ಗೆದಿಯೇ ಅಪ್ಪ ಬೆಳಗ್ಗೆ ನಿನಗೆ ತಂಗ್ಯಾದೇನಪ್ಪ ಜೋ ಜೋ